ಈ ಯೂರಿಯಾ ಗೊಬ್ಬರ ಈ ಬೆಳೆ ಸಮೀಪೆ ತರಬಾರ್ದು. ನಮ್ ರೈತರು ಮೊದ್ಲೇ ಜಗ ತಂದು ಬಿಡ್ತಾರ, ಎಕರೆ ಒಂದ್ ಚೀಲ ಅರ್ಧ ಚೀಲ ಯೂರಿಯಾ ಗೊಬ್ಬರ ಹಾಕ್ಬಿಟ್ರೆ ಬೆಳೆದ್ ಬಿಡದತ್ತೆ, ಹೂನ ಬಿಡೋದಿಲ್ಲ ತೊಗರಿ, ಹೂ ಬಿಡೋದಿಲ್ಲ, ಹೂ ಲೇಟ್ ಆಗ್ತದೆ, ಇಲ್ಲ ಇದು ಬೀಜ ಚೆನ್ನಾಗಿಲ್ಲ, ಆಮೇಲೆ ಕೆಲವೊಂದ್ ಟೈಮ್ ಏನಾಗ್ತದೆ ಗೊಡ್ಡ ಆಗ್ಬಿಡ್ತದೆ. ಯೂರಿಯಾ ಗೊಬ್ಬರ ಹಾಕೊಂಡು ಗೊಡ್ಡ ಆಗ್ಬಿಡ್ತದೆ, ನಮ್ಮ ಬೀಜ ಚೆನ್ನಾಗಿಲ್ಲ, ನಮ್ಮ ವಿಶ್ವವಿದ್ಯಾಲಯ ಬೀಜ ಚೆನ್ನಾಗಿ ಕೊಟ್ಲ ಹಂಗೆ ರೈತರೆಲ್ಲ ಚಾಲ ಮಾಡ್ತಾರೆ. ಆದಷ್ಟು ಏನ್ ಮಾಡ್ಬೇಕು, ಯೂರಿಯಾ ಹಾಕೋದನ್ನ ಕಡಿಮೆ ಮಾಡ್ಬೇಕು, ಬಿಟ್ಟು ಬಹಳಷ್ಟು ಒಳ್ಳೇದು. ಇಷ್ಟು ನಾವು ಏನಲ್ಲ ಕೇವಲ ಬರೀ ಡಿಎಪಿ ಅಷ್ಟಿದ, ಅದ್ರ ಜೊತೆಗೆ ಲಘು ಪೋಷಕಾಂಶಗಳಾದ ಸತಿವಿನ್ ಸಲ್ಫೇಟ್ ಅಂದ್ರೆ ಜಿಂಕ್ ಅಂತೀವಿ, ಜಿಂಕ್ ಸಲ್ಫೇಟ್ 6 kg ಮತ್ತು ಗಂಧಕವನ್ನ ಹಾಕ್ಬೇಕು. ಹಾಕಿದ್ರೆ ನಾವು ಒಳ್ಳೆ ಇಳುವರಿ ಪಡೀಲಿಕ್ಕೆ ಸಾಧ್ಯ ಇದೆ. ಕೆಲವೊಂದು ಪ್ರದೇಶದಲ್ಲಿ ನಾವು ಬೀಜೋಪಚಾರ ಬಗ್ಗೆ ನಾವು ಹೇಳಿದೆವಲ್ಲ, ಕೆಲವೊಂದು ಪ್ರದೇಶ ನೀರಾವರಿ ಇಲ್ಲದ ಪರಿಸರ, ಒಣ ಬೇಸಾಯ ಬೆಳೆದಂತ ಪರಿಸರ ರೈತರು ಈ ಬರ ನಿರೋಧಕತೆ ಪಡೆಯಲು ಕೆಲವೊಂದು ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನು ಸಿಗ್ತದೆ. ಆ ಕ್ಯಾಲ್ಸಿಯಂ ಕ್ಲೋರೈಡ್ ಇಂದ ಬೀಜೋಪಚಾರ ಮಾಡಿದ್ರೆ ಒಳ್ಳೇದು. ಅದು ಅಂದ್ರೆ ಶೇಕಡ 2 ಒಂದು ಕ್ಯಾಲ್ಸಿಯಂ ಕ್ಲೋರೈಡ್ ಒಂದು ತಾಸ ಅದರಲ್ಲಿ ನೆನೆಸಬೇಕು, ಆಮೇಲೆ ಒಂದು 20 hours ಒಣಗಿಸ್ಬೇಕು, ಒಮ್ಮನಿಗೆ ಬಿತ್ತನೆ ಮಾಡಬಾರ್ದು, ಅದ್ರ ಸರಿಯಾಗಿ ಉಪಯೋಗ ಆಗಲ್ಲ. ಅದಷ್ಟು ಅಂದ್ರೆ ಹಾರ್ಡನಿಂಗ್ ಅಂತಾರೆ, ಅಂದ್ರೆ ಇದಕ್ಕೆ ಬಿರುಸು ಮಾಡೋಕೆ, ದೃಢ ಮಾಡೋಕೆ ಅಂತಾರೆ. ಅದನ್ನ ನಾವು ಈ ಒಂದು 2 hours ನೀರಲ್ಲಿ ಒಣಗಿಸಿ ನಾವು ಬಿತ್ತನೆ ಮಾಡೋದ್ರಿಂದ ಏನಾದ್ರೂ ನಮ್ಗೆ ಮಳೆ ಸಾಮಾನ್ಯವಾಗಿ ನಮ್ಮ ಪ್ರದೇಶದಲ್ಲಿ ಏನಾಗಿದೆ, ಫಸ್ಟ್ ಗೆ ಮಳೆ ಚೆನ್ನಾಗಿ ಬಿಡ್ತದೆ, ಆಮೇಲೆ ಮುಂದೆ ಒಂದ್ ತಿಂಗಳ ಗ್ಯಾಪ್ ಆಗ್ಬಿಡ್ತದೆ, ಅವಾಗೆಲ್ಲ ಬೆಳೆಯಲ್ಲಿ ಒಣಗಿ ಬಿಡ್ತಾವೆ, ಒಣಗಲಿಕ್ಕೆ ಸ್ವಲ್ಪ ಚಾನ್ಸ್ ಇರ್ತದೆ. ಅದನ್ನ ಅಂತವನ್ನು ನಾವು ತಡೆಗಟ್ಟಲಿಕ್ಕೆ ಏನ್ ಮಾಡಬಹುದು, ಈ ಕ್ಯಾಲ್ಸಿಯಂ ಕ್ಲೋರೈಡ್ ಇನ್ನ ಮುಖ್ಯವಾಗಿ ಬಿತ್ತನೆಯನ್ನ ಮಾಡಿದ ಮೇಲೆ ರೈತರು ಏನು ಒಂದು ಮುಖ್ಯವಾದಂತಹ ವಿಷಯಗಳನ್ನ ಗಮನಿಸಬೇಕು? ಬಿತ್ತನೆ ಮಾಡ್ತಾರೆ, ಇನ್ನೇನು ಮೊಳಕೆ ಬಂದ್ಬಿಡುತ್ತೆ, ಅಥವಾ ಈಗ ಕಳೆಗಳು ಬಂದ್ಬಿಡ್ತಾವೆ, ಒಮ್ಮೆ ಕಳೆಗಳು ಬರ್ತಾವೆ ಮೊಳಕೆನು ಬರುತ್ತೆ, ಅಂತ ಸಂದರ್ಭದಲ್ಲಿ ರೈತರಿಗೆ ಸಮಸ್ಯೆ ಬಿಡ್ತದೆ. ಈಗ ರೈತ ಬಂದ್ರೆ ಈಗಾಗಲೇ ಬಹಳಷ್ಟು ಈಗ ಒಂದು ಕೂಲಿ ಕಾರ್ಮಿಕ ಸಮಸ್ಯೆ ಇದೆ, ಕಳೆಗಳ ತೆಗೆಯುವ ಸಮಸ್ಯೆ ಇದೆ, ಅಂತ ಒಂದು ಸಂದಿಗ್ಧ ಅಂತ ನಾವೇನ್ ಮಾಡುದು, ಕಳೆ ನಾಶಕ ಬಳಕೆ ಮಾಡುದು. ಆದಷ್ಟು ಕಳೆ ನಾಶಕ ಬಳಕೆ ಕಡಿಮೆ ಮಾಡ್ಬೇಕಂತ ನಾವು ಕೂಡ ಹೇಳ್ತೇವೆ. ಇನ್ನೇನು ಪರಿಸ್ಥಿತಿ ಬರ್ತದ ಅಂತ, ಅನಿವಾರ್ಯ ಪರಿಸ್ಥಿತಿ ಬರ್ತದೆ, ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಕಳೆ ನಾಶಕ ಬಳಕೆ ಮಾಡಿಕೊಳ್ಬೇಕಾಗ್ತದೆ. ಏನಪ್ಪಾ ಅಂತಂದ್ರೆ, ನಾವು ಬಿತ್ತನೆ ಮಾಡಿದ ದಿವಸ, ಅವತ್ತು ಬಿತ್ತನೆ ಮಾಡಿದ ದಿವಸ ನಾವೇನಂತ ರೈತರು ಪಳಿ ಹೊಡಿತಾರ ಅಂತಾರೆ. ಪಳಿ ಹೊಡೆದ ನಂತರ ಈ ಪೆಂಡಿ ಮಿತಾರೇನ ಸಿಗ್ತದೆ, 1 liter 3 ml ಹಾಕಿ ಪೆಂಡಿ ಮಿತಾರೇನ ಸಿಂಪಡಣೆ ಮಾಡಬೇಕು. 1 liter ನೀರಿಗೆ 3 ml ಹಾಕ್ಬೇಕು ಪೆಂಡಿ ಮಿತಾರ ಸಿಂಪಡಣೆ ಮಾಡಬೇಕು. ಅದನ್ನ ಹೆಂಗಪ್ಪ ಅಂದ್ರೆ, ನಾವು ಒಟ್ಟ ತುಳಿಬಾರ್ದು, ಸಿಂಪಡಣೆ ಹಿಮ್ಮುಖವಾಗಿ ನಾವು ತುಳಿದ್ರೆ ಅದ್ರ ಕೆಲಸ ಮಾಡೋದಿಲ್ಲ. ಬಿತ್ತನೆ ಮಾಡಿದ ದಿವಸ ಹೊಡೆದು, ಆದಷ್ಟು ಬಿತ್ತನೆ ಮಾಡಿದ ದಿವಸ ನಾವು ಮಾಡಿದ್ರೆ ಒಳ್ಳೇದು. ಇಲ್ಲಪ್ಪ ಅವತ್ತು ಆಗಿಲ್ಲಪ್ಪ ಅಂದ್ರೆ ನಾವು 24 hours ಅಥವಾ 48 hours ಒಳಗಾಗಿ. ಈಗ ರೈತರು ಎಂತ ನಾಳೆ ಹೊಡಿತೇವೆ ನಾಳೆ ಹೊಡಿತೇವೆ ಅಂತ ಅನ್ಸ್ತಾರೆ. ಅದಕ್ಕೋಸ್ಕರ ನಾನು ಹೇಳೋದು ಶಿಫಾರಸು ಮಾಡೋದೇನಂದ್ರೆ, ಅವತ್ತೇ ಬಿತ್ತ ದಿವಸ ಹೊಡೆದ್ರೆ ಬಹಳಷ್ಟು ಒಂದು ಪರಿಣಾಮಕಾರಿ ಆಗುತ್ತದೆ. ಅಂದ್ರೆ ಮಣ್ಣಿನಲ್ಲಿರ್ತಕ್ಕಂತ ಈ ಕಳೆಗಳನ್ನ ನಾವು ಏನ್ ಮಾಡ್ಲಿಕ್ಕಾಗ್ತದೆ, ಹುಟ್ಲಾರ್ದಂಗೆ ನೋಡ್ಕೋಬಹುದು. ಇನ್ನು ನಾವು ಬೆಳೆಯಲ್ಲ 25 ಅಥವಾ 30 ದಿವಸ ಕೆಲವೊಂದು ಕಳೆಗಳು ಬಂದಿರ್ತವೆ, 2-3 ಎಲೆ ಕಳೆಗಳಾಗಬೇಕು. ಈಗ ರೈತರ ಏನಂತ ಸಣ್ಣ ಸಣ್ಣ ಕಳೆ ಬಂದಾಗ ಸರ್ ಯಾವ್ದು ಕಳೆ ನಾಶ ಕೊಡಿನೋ ಅಂತಾರೆ, ಅದು ಪರಿಣಾಮಕಾರಿ ಆಗುವುದಿಲ್ಲ. ಆ ಕಳೆ 2-3 ಎಲೆ ಅಥವಾ 3-4 ಎಲೆ ಇದ್ದಾಗ ಮಾತ್ರ ಬಂದು ನಾವು ಹೊಡೆದಿದ್ದು ಪರಿಣಾಮಕಾರಿ ಆಗ್ತದೆ. ಅದಕ್ಕೆ ಇಮಾಜತಾ ಪೈರ್ ಅಂತ ಸಿಗ್ತದೆ, ಪರ್ಶೂಟ್ ಅಂತಾರೆ, ಟ್ರೇಡ್ ನೇಮು ವೀಡ್ ಬ್ಲಾಕ್ ಅಂತಿದೆ. ಅವುಗಳನ್ನು ಪ್ರತಿ 1 liter 2 ml ಹಾಕಿ ಸಿಂಪಡಣೆ ಮಾಡಿದ್ರೆ ಇವು ಹುಟ್ಟಿದ ಕಳೆಯನ್ನ ಸತ್ತು ಹೊಡಿತದೆ. ಅಂದ್ರೆ ತೊಗರಿ ಬೆಳೆಗೆ ಏನಾಗೋದಿಲ್ಲ ಅಂತೀರ? ತೊಗರಿ ಬೆಳೆಗೆ ಯಾವುದೇ ತೊಂದರೆ ಆಗಿದೆ, ತೊಂದರೆ ಇಲ್ಲ. ಆದಷ್ಟು ರೈತರು ಎಡಿಕುಂಟಿ, ಕೆಲವೊಂದ್ ಟೈಮ್ ಏನಾಗ್ತದೆ ಈ ಸೆಪ್ಟೆಂಬರ್ ಅಥವಾ ಈ ಲೇಟ್ ಮಾಡಿರೋದ್ರಲ್ಲಿ ಸೆಪ್ಟೆಂಬರ್ ಮಳೆ ಬಂದ್ಬಿಡ್ತದೆ. ಹೌದು, ಮಳೆ ಹತ್ತಿ ಬಿಡುತ್ತೆ, ಎಡಕುಂಟೆ ಹಾಕ್ಲಿಕ್ಕೆ ಬರುತ್ತೆ. ಅವಾಗ ಆಗಲ್ಲ, ಬಹಳಷ್ಟು ರೈತರು ಫೋನ್ ಮಾಡ್ತಿರ್ತಾರ, ಏ ನಮ್ಗೆ ಎಲ್ಲ ಕಸ ಬಂದ್ಬಿಟ್ಟ ಸರ್, ನಮ್ಗೆ ಎಡಿಕುಂಟೆ ಹೊಡ್ಲಿಕ್ಕೆ ಆಗೋದಿಲ್ಲ ಅಂತ ಟೈಮಲ್ಲಿ ಇಂತವ್ ನಾವು ಕಳೆನಾಶಕಗಳನ್ನು ಬಳಕೆ ಮಾಡೋದು ಬಹಳ ಒಂದು ಒಳ್ಳೆ ಪರಿಣಾಮಕಾರಿಯಾಗಿ ಬೆಳೆ ನಿರ್ವಹಣೆ ಮಾಡಬಹುದು. ಇನ್ನ ಮುಖ್ಯವಾಗಿ ಈ ಕುಡಿ ಚೂಟು ಅಂತ ಹೇಳ್ತಾರೆ, ತೊಗರಿಯಲ್ಲಿ ಇಳುವರಿ ಜಾಸ್ತಿ ಬರ್ತಾರೆ, ಅದು ಯಾವಾಗ ಮಾಡ್ಬೇಕಂತ ರೈತರು? ಈಗ ಆದಷ್ಟು ಬೆಳೆಗೆ ನಾವು ಬೆಳೆ 2 ತಿಂಗಳಿದ್ದಾಗ ಸ್ವಲ್ಪ ಬೆಚ್ಚಿದ್ಯಾವ ಅಂದ್ರೆ 45 ದಿವಸಕ್ಕೆ ಮಾಡಬಹುದು. ಅಲ್ಲ ಒಂದು ನಾಟಿ ಗಿಟಿ ನಾವು ಮಾಡಿದಾಗ 2 ತಿಂಗಳಿದ್ದಾಗ ಮೇಲಿನ ಕುಡಿಗಳನ್ನು ಚೂಟಿಗೆ ಮಾಡೋದ್ರಿಂದ ಒಂದು ಹೆಚ್ಚಲು ಪಂಗಳ ಹೊಡಿತದೆ, ಪಂಗಳ ಹೊಡಿದ್ರೆ ಹೆಚ್ಚಿಗೆ ಕಾಯಿ ಕಟ್ತದೆ, ಅವಾಗ ಇಳುವರಿ ಹೆಚ್ಚಾಗ್ತದೆ. ಇನ್ನೊಂದು ಇದರ ಅಡ್ವಾಂಟೇಜ್ ಆಗಿರೋದ ಒಂದು ಅನುಕೂಲತೆ ಏನಪ್ಪಾ ಅಂದ್ರೆ, ಕೆಲವೊಂದು ಪಾತರಿಗಿತ್ತಿಗಳು ಆ ಕುಡಿ ಮೇಲೆ ತತ್ತಿ ಇಟ್ಟಿರ್ತವೆ. ಈ ಒಂದು ನಾವು ಕಾಯಿ ಕೊರಕ ಏನಿರ್ತಲ್ಲ, ತಾಯಿ ಏನ್ ಮಾಡಿದ್ರೆ ತತ್ತಿ ಇಟ್ಟಿರ್ತದೆ, ಈ ಕುಡಿ ಚೂಟದಿಂದ ಅವು ತತ್ತಿಗಳು ಕೂಡ ನಾಶ ಮಾಡದಂಗೆ ಆಗ್ತದೆ. ಅದಕ್ಕೆ ಇದೊಂದು ಕಂಪಲ್ಸರಿ ಆಗಿ ನಾವು ನಮ್ಮ ಬೆಳೆ ಸಾಣದಲ್ಲಿ ಏನೇ ಇರಲಿ ಕುಡಿ ಚೂಟದಿಂದ ಬಹಳ ಒಂದು ಒಳ್ಳೆ ಇಳುವರಿ ಪಡೆಯೋಕೆ ಸಾಧ್ಯ. ರೈತರಿಗೆ ಹೇಳಿದ್ರೆ ಸಾಕಷ್ಟು ತಳಿಗಳ ಬಗ್ಗೆ ಆಯ್ತು, ಒಟ್ಟಾರೆ ಬೇಸಾಯ ಕ್ರಮಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನ ಕೊಟ್ರೆ, ಕೊನೆಯದಾಗಿ ತೊಗರಿ ಬೆಳೆಯನ್ನ ಬೆಳೆಯುವಂತ ರೈತರಿಗೆ ನಿಮ್ಮ ಕಿವಿ ಮಾತನ್ನ ಹೇಳಿ. ಆದಷ್ಟು ರೈತ ಬಾಂಧವರು ಈ ತೊಗರಿ ಬೆಳಿಬೇಕಂದ್ರೆ ಸ್ವಲ್ಪ ನಾವು ಒಳ್ಳೆ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳಿ,

ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:25. ಈಗ ಜನಪದ ಗೀತೆಗಳು. ವಡವಟ್ಟಿ ಗ್ರಾಮದ ಅಮರಪ್ಪ ಹಾಗೂ ಸಂಗಡಿಗರಿಂದ ಲಂಬಾಣಿ ಪದಗಳನ್ನು ಕೇಳೋಣ. ಕಾಯಿ ಬೋಲು ಗರು ರೇ ಲಾಲೆ ನಾರಾಯ ರಾತೆ ದೀವು ತುಚಾರೆ ಪಾಳಿಯರ ಗರು ಲಾಲೆ ರಿ ಕತರಿ ರೇ ದೂಣಿಯ ಸದಿವೂದನ ಕಡಿಯರೇ ನಾಟೆ ಜೀವು ಸುಸಾರೆ ಹರೆ ಲಕ್ಷಣಿ ಮುಂಬಳ ಬೋಲಾರಿ ಕಾಯಿ ವಾಸೆ ನ ಮುಂಡಿ ಹೇಳಾತಿರೇ ನಾಟೆ ಜೀ ಬೋಲ ಗರು ದಾಗೇರೋ ರೇ ಮಾರೋ ರೇ ಬಾಪ ರೇ ಕೈ ವಾತ ತೋಯೇಕ ಬೋಲೋ ರಾ ರುಕೌ ಮಾರಿ ನೇಳ ಬೋಲೆ ವಾಳೆ ಲಕ್ಷಣ ಸೆ ದೂ ಸತ್ಗುರು ಸೇವಾಲಾಲ್ ಮಹಾರಾಜ ಕೂ ಜಾಯೆ ಜಗದಂಬಾ ಹಾಕೆ ಮಾರು ಚು ತುಳು ಜಾದ ಕಾಶಿ ಕೊಂಡ ಮಾರೆ ಕಾಯಿ ಕಿದಿದೀರ ಕಾಶಿ ಕೊಂಡ ಮಾ ಕಿದಿ ಚ ಅಲ್ಲೇರ ಓಲ ಕಾಶಿ ಕೊಂಡ ಮಾಕಿ ದೀಚ ಅಲ್ಲೇಡಾಯರ ಸಿರೆ ಗಾಯರ ಮಾತಾಡೋ ಗಲಾಯರಾ ಏ ಕಾಶಿ ಪೂಂಡಾ ಮಾಕಿ ಜೀಚಾ ಲೇಡಾಯರೋ